ವೈದ್ಯಕೀಯ ಕಾಲೇಜಿಗೆ ಮೊದಲ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತೆ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಪ್ರಕಟಣೆಗಳು. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಔಷಧಿ ಕೇಂದ್ರಗಳು, 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್, ಕಸಿ ಉಪಕರಣ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ 4555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ತಂಬಾಕು ಸೇ ಮಿಲ್ನೆ ವಾಲಾ ಕುಚ್ ಪಲೋಂ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕು 5-6 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ಪೂರ್ಣದಂತ ಪಂಕ್ತಿ ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದು. ನಿಮ್ಮ ಬ್ಯಾಂಕ್ ಅಥವಾ ಎನ್ಬಿಎಫ್ಸಿ ವಿರುದ್ಧ ನೀವು ದೂರನ್ನು ಹೊಂದಿದ್ದರೆ ಆರಂಭದಲ್ಲಿ ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ, ಮುಚ್ಚಣೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಇದೆ ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8700-0001-0001-4242. ಆತ್ಮೀಯರೇ, ಆಟ ಆಟ ಹುಡುಗಾಟ ಪ್ರತಿ ತಿಂಗಳ 2 ಶುಕ್ರವಾರದಂದು ಸಂಜೆ 5 ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು ಇಡೀ ಕ್ರಮಾಂಕ 08394. ತಪ್ಪದೆ ಕೇಳಿ ಭಾಗವಹಿಸಿ. ನೇರ ಆಟ, ಕ್ರಮಬದ್ಧ ಶಬ್ದಗಳ ಹುಡುಕಾಟ, ಮನೋರಂಜನೆಯ ರಸದೂಟ, ಪದಬಂಧ ಎಫ್ಎಂ ಕೇಂದ್ರದಲ್ಲಿ ತಪ್ಪದೆ ಭಾಗವಹಿಸಿ. ನೇರ ಫೋನ್ ಇನ್ ಪದಬಂಧ ಕಾರ್ಯಕ್ರಮದಲ್ಲಿ ಪದ ಪದ ಸೇರಿ ಒಂದು ಪಲ್ಲವಿ. ಹೆಣ್ಣು ಮಗು ನೀನಗು ಕಿರುನಗೆ ನಗು ತಗೋತಾದ್ರೆ ನನ್ನ ಹೊಟ್ಟೆಲಿದ್ದಾಗಲೇ ಸಾಯಿಸ್ತಾರೆ. ಹುಟ್ಟಿದ ತಕ್ಷಣ ತಿಪ್ಪಿಗೆಸಿತಾರೆ, ಎಲ್ಲೆಲ್ಲೂ ಬಿಟ್ಟು ಬಂದ್ಬಿಡ್ತಾರೆ, ಹೋಗದ್ ಹಾಕ್ಬಿಡ್ತಾರಕ್ಕ. ನೀನು ನಗು ಅಂತಂದ್ ಹೆಣ್ಣು ಮಗು ನಕ್ಕರೆ ಜಗವೆಲ್ಲ ನಗುವುದು. ಎಫ್ಎಂ ಕೇಂದ್ರ ಇನ್ನು ಬೆಂಗಳೂರು ನಿಲಯದ ಪ್ರಸಾರ. ಆಕಾಶವಾಣಿ. ನಿಮ್ಮದೇ ಮಾತು. ಮಾತು ಇಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ ದೀಪಕ್ ತಿಮ್ಮಣ್ಣ ಭಟ್ ಯುವಜನತೆ ಮತ್ತು ನಾಯಕತ್ವದ ಕುರಿತು ತಮ್ಮ ಅನಿಸಿಕೆ. ರಮ್ಯ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯೇ ಭಾವದಲ್ಲಿ ರಮ್ಯ ಪ್ರಕೃತಿ ಹೊದು ಮನವೋ ಭಾರತ ಜನನಿ ಸಚ್ಚಿತ್ ಸಂಚಾರಿಣಿ. ಪ್ರಕೃತಿ ಘನ ಸಂಸ್ಕೃತಿ ಸುಳಿಯೇ ಭಾವದಲ್ಲಿ ಮಣಿಹುದು ಮನವೋ ಭಾರತ ಜನನಿ. ಎಲ್ಲರಿಗೂ ನಮಸ್ಕಾರ. ಯಾವುದೇ ದೇಶದ ಭವಿಷ್ಯ ಎನ್ನುವಂಥದ್ದು ದೇಶದ ಯುವಕರು ಸುಂದರಗೊಳಿಸ್ತಾರೆ. ನಮ್ಮ ಭಾರತವರು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್ ಭಾರತದ ಸ್ವಾತಂತ್ರ್ಯ ಕಾಣ್ತಾ ಇದ್ದೇವೆ ಅಂತಾದ್ರೆ ಈ ಯುವಕರ ಪರಿಶ್ರಮವೇ ಕಾರಣ. ಇದರ ಹೊರತಾಗಿ ದೇಶದ ಹೆಸರಿನಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಕಾಣಬಹುದು. ಇಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದಲು ಯುವಕರೇ ಕಾರಣರಾಗ್ತಾರೆ. ಆದರೆ ಇಂದಿನ ಭಾರತೀಯ ಯುವಕರು ಇಲ್ಲಿ ಸ್ವಾರ್ಥ ಎನ್ನುವಂತಹದ್ದು ಬಂದಾಗ ಅಲ್ಲಿ ದೇಶದ ರಕ್ಷಣೆಯಾಗಲಿ ದೇಶದ ಭವಿಷ್ಯವಾಗಲಿ ಯಾವುದೇ ಇನ್ನೊಂದು ಮಾತನ್ನ ಹೇಳುವುದಾದ್ರೆ ಇಂದಿನ ಯುವಕರಲ್ಲಿ ತಾಳ್ಮೆ ಎನ್ನುವಂತಹ ಮಾತೆ ಅಳಿಸಲ್ಪಟ್ಟಿದೆ. ಎಲ್ಲಿಗೆ ಹೋಗಬೇಕು ಎನ್ನುವ ಒಂದು ತವಕ ಇದ್ರೆ ಅಲ್ಲಿ ಯಾವುದೇ ಕೂಡ ಒಂದು ತಾಳ್ಮೆಯಾಗಲಿ ಆ ವಿಷಾದಷ್ಟಕರವಾದಂತಹ ಸಂಗತಿಯಾಗಿದೆ. ಈಗ ದೇಶದ ಯುವಕರು ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಾಗೂ ಆಡಳಿತಾತ್ಮಕ ಎಲ್ಲ ವಿಷರ್ಗ ಎನ್ನುವ ಹಾಗೆ ಯುವಕರಾದಂತಹ ನಾವು ಮೊದಲು ಮನಸ್ಸಿಟ್ಟು ಕೆಲಸ ಮಾಡುವುದನ್ನ ಕಲಿಯಬೇಕು. ಬಲಿಷ್ಠವಾದಂತಹ ರಾಷ್ಟ್ರದ ಅಭಿವೃದ್ಧಿಗಾಗಿ ಯುವಕರಲ್ಲಿ ಉಕ್ಕಿನ ಯಕೃತ್ತನ್ನ ಬಲವಾದ ಇಚ್ಛಾಶಕ್ತಿ, ಶೌರ್ಯದ ನಿಜವಾದ ಶಕ್ತಿ ಎನ್ನುವ ಹಾಗೆ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಸಹಿತ ದೇಶದ ಯುವಕರನ್ನ ಒಂದು ಹೋರಾಟವನ್ನಾಗಲಿ ಅಥವಾ ಎಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನ ಮಾಡಬಹುದು ಎನ್ನುವ ಹಾಗೆ ಸ್ವಾಮಿ ವಿಪ್ತಃ ಎನ್ನುವಂತಹ 7 ದಿನದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿದೆ ಎನ್ನುವಂತಹದ್ದು ಅತ್ಯಂತ ಶೋಚನೀಯವಾದಂತಹ. ನಮಗೆ ಸ್ವ ಇಚ್ಛೆಯಿಂದ ಹೇಗೆ ಬೇಕು ಹಾಗೆ ನಡೆದುಕೊಳ್ಳುತ್ತೇವೆ ಅಷ್ಟೇ ಅಲ್ಲ, ನಮಗೆ ಬೇಕಾದಂತಹ ನಮ್ಮಿಂದ ಆಗು ದೇಶದ ಪ್ರೀತಿಯಿಂದ ಮಾತ್ರ ಯುವಕರು ದೇಶದ ಪ್ರಗತಿಯ ಬಗ್ಗೆ ಯೋಚಿಸಲು ಸಾಧ್ಯವಾಗುತ್ತದೆ. ಯಾವುದೇ ಹರಿವುದು ಅರಿತು ಸಾಧುವೆ ಹಾಡು ಚಾಗಿಯ ಹಾಡನು ಸಾರು ಸಿದ್ಧನೆ ವಿಶ್ವವರಿಯಲಿ ಹಾಡು ಸಂಧ್ಯಾಂಕಿ ಸರ್ವರಿಗಿರಲಿ ಹುಲಿಯೈ ಜೀವ ಜಂತುಗಳಾಳಿಗೆ ಬಾನುಳಾಡುವ ನೆಲದುಳೋಡುವ ಸರ್ವರಾತ್ಮನು ಮನನಿಂದೂಡುವೆ ನೀರ ಬಾಳಲಿ ಬೀಳಲಿ ಅದು ಸದನು ಪೂಜಿಸಿ ಬಾಗಲಿ ಎಲ್ಲರು ಕಾಲೆಂದೊದೆದು ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ ಎಲ್ಲ ಒಂದೇ ನಿಂದಿಬ್ಬರೆಲ್ಲ ಕೂಡಲು ಯಾರು ನಿಂದೆಯ ನುಂಗರು ಪಾಶಗಳ ಕಳಿ ಬಿಸುಡು ಕಿತ್ತಳಿ ಹಾಡು ಸಂಧ್ಯಾಸಿ ರಾಜಕೀಯದಲ್ಲಿ ಆಸಕ್ತಿಯನ್ನ ತೋರಿಸಬೇಕು. ಇಂದು ದೇಶದ ಆಡಳಿತವು ವೃದ್ಧರ ಕೈಯಲ್ಲಿದೆ. ಕೆಲವೇ ರಾಜಕೀಯವು ದಿನ ಹೋದಂತೆ ತನ್ನ ಮಟ್ಟವನ್ನ ಕಳೆದುಕೊಳ್ತಾ ಇದೆ. ಈ ಹಳೆಯ ನಾಯಕರಿಗೆ ತಮ್ಮನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಕೆಲವೇ ಕೆಲವು ಯುವಕರು ನೋಡಿ ಅವರು ಇವರ ಹಾಗೆ ಮಾಡಬೇಕಾದಂತಹ ಕಾರ್ಯ ಯಾವುದು? ಮೊದಲಾಗಿ ನಾವು ಮತದಾನವನ್ನ ಮಾಡಬೇಕು. ಮತದಾನ ಮಾಡುವಂತಹ ಭಾರತ ಉಜ್ವಲವಾಗ್ತದೆ ಎನ್ನುವಂಥದ್ದನ್ನು ಮೊದಲು ನಾವು ಜವಾಬ್ದಾರಿಯುತವಾದಂತಹ ಪ್ರಜೆಗಳಾಗಿ ಅದನ್ನು ಈ ಎಲ್ಲ ಅಭ್ಯಾಸಗಳು ಸಹಿತ ರಾಜಕಾರಣದಲ್ಲಿ ಗೋಚರಿಸ್ತಾ ಇದೆ. ಇದರಿಂದಾಗಿ ಯುವಕರು ರಾಜಕೀಯವನ್ನು ಒಂದು ಅನುಭವ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅಥವಾ ಅದನ್ನೇ ಒಂದು ಅಸ್ತ್ರವಾಗಿ ಬಳಸಿ ಈ ಯುವಕವಾಗಿದೆ. ಪೋಷಕರು ತಮ್ಮ ಮಗ ರಾಜಕೀಯಕ್ಕೆ ಬರುವ ಮೂಲಕ ಅವರ ಭವಿಷ್ಯವನ್ನು ಆದರೆ ಉತ್ತಮವಾದಂತಹ ರಾಜಕೀಯ ಸ್ಥಿತಿಯೂ ಕೂಡ ನಮ್ಮಲ್ಲಿದೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಕಡಾಗಿದೆ. ಹಾಗಿದ್ರೆ ಯಾವುದೇ ಕೆಲಸದಲ್ಲೂ ಸಫಲನಾಗದಿದ್ದವನು ನೇರವಾಗಿ ರಾಜಕೀಯಕ್ಕೆ ಹೋಗ್ತಾನೆ ಎನ್ನುವಂಥ ಭಾರತದ ರಾಜಕೀಯವನ್ನ ನೋಡಿ ಹಲವಾರು ಜನ ಭಯಪಡ್ತಾ ಇದ್ರೆ ಇನ್ನು ಕೆಲವರು ಸಹಿತ ಅದರ ಬಗ್ಗೆ ಹದ್ದು ತೋರಿಸ್ತಾ ಇದೆ. ಹಾಗಿದ್ರೆ ಇಷ್ಟೇ ಅಲ್ಲ, ರಾಜಕೀಯವನ್ನ ಇಷ್ಟಪಡುವವರು ದೂರದಿಂದ ಕುಳಿತು ಕೇವಲ ಮಣ್ಣನ್ನ ತೆರವುಗೊಳಿಸಲು ಕೆಸರಿನೊಂದಿಗೆ ಹೋಗುವುದು ಬಹಳ ಮುಖ್ಯ ಎಂದು ಹೇಳಲಾಗಿದೆ. ಆ ಮಣ್ಣಿನಿಂದ ನೀವು ಕಲೆಗಳನ್ನ ಧ್ವನಿ ಎತ್ತಲು ಆರಂಭಿಸಿದ್ದಾರೆ. ಇದು ಸಹ ಒಂದು ಉತ್ತಮ ಮಾರ್ಗವಾಗಿದೆ. ಆದರೆ ಇದರ ಹೊರತಾಗಿ ಅವಕ ಮಾಧ್ಯಮದಲ್ಲಿ ಟ್ರೆಂಡಿಂಗ್ ಆರಂಭವಾಗುತ್ತಾ ಇದೆ. ಯಾವುದೇ ಸಾಮಾಜಿಕ ಮಾಧ್ಯಮದಲ್ಲಿಯೂ ಸಹಿತ ಅದನ್ನ ಹಲವಾರು ರೀತಿಯ ಸಂದೇಶಗಳನ್ನು ಹರಿಬಿಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದರೆ ಇದು ನಮ್ಮ ಯುವ ಜನತೆಗೆ ಅರ್ಥವಾಗುತ್ತಾ ಇಲ್ಲ ಎನ್ನುವಂತಹದ್ದು ಪ್ರಸ್ತುತವಾದಂತಹ ವಿಷಯ. ಅದೆಲ್ಲಕ್ಕಿಂತ ವ್ಯವಸ್ಥೆಯ ಒಳಗರ್ಗದಲ್ಲಿ ನಡೆಯುತ್ತಾ ಇದ್ದೇವೆ, ನಾವು ಏನನ್ನ ಮಾಡ್ತಾ ಇದ್ದೇವೆ, ನಮ್ಮಿಂದ ಯಾರಿಗೆ ಏನು ಲಾಭ ಇದೆ, ಅಗ್ಮವಾದಂತಹ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಳಬಹುದು. ನಿರುದ್ಯೋಗ, ಮೀಸಲಾತಿ ಸಮಸ್ಯೆ ಇದರಿರುವುದರಿಂದ ಅವರು ಹೆಚ್ಚು ಸಮರ್ಪಣೆಯೊಂದಿಗೆ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ ಯುವಜನರ ಚಿಂತನೆಯು. ಆದ್ದರಿಂದ ಆಧುನಿಕ ಭಾರತ ನಿರ್ಮಾಣ ಆಗಬೇಕು ಅಂತಾದರೆ ಅಲ್ಲಿ ಯುವಕರ ಪಾತ್ರ ಎನ್ನುವಂತಹದ್ದು ಸಾಧ್ಯವಿದೆ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತವು ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ನುಡಿಯ ಗುಡಿಯಲ್ಲಿ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಧಮನಿ ಧಮನಿಯಲಿ ತುಂಬಿರಲಿ ಧಮನಿ ಧಮನಿಯಲಿ ತುಂಬಿರಲಿ ವಿಶ್ವ ಪ್ರೇಮದ ಸಕಲ ಧರ್ಮದ ತತ್ವ ಸಮನ್ವಯ ತತ್ವ ಜ್ಯೋತಿಯ ಶಕ್ತಿಯು ದೇಶದ ಅತಿದೊಡ್ಡ ಶಕ್ತಿಯಾಗಿದೆ. ಇದು ನಮ್ಮ ದೇಶದ ಹೆಚ್ಚಿನ ಯುವಕರು ವಿದ್ಯಾವಂತರು ಯುವಶಕ್ತಿಯು ಒಂದು ದೊಡ್ಡದಾದಂತಹ ಮೊತ್ತ. ಅದನ್ನು ಬಳಸಿಕೊಳ್ಳುವುದರ ಮೂಲಕ ನಮ್ಮ ದೇಶವನ್ನು ಉದಾರಿಗಳು ಮಾತ್ರ ಅಲ್ಲ, ಮುಖ್ಯವಾಗಿ ಈ ಎಲ್ಲ ಯುವಜನತೆಯಾದಂತಹ ನಮಗೆ ನಮ್ಮ ಕೃತಿಯಲ್ಲಿಯೇ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವುದರ ಮಟ್ಟಿಗೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮೋಜು ಮಗಿನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಕುಟುಂಬದ ಆಧಾರ ಸ್ತಂಭಗಳಾದಂತಹ ಯುವಕರು ಮೈಮರೆಯುತ್ತಾ ಇದ್ದಾರೆ. ಬಾಳುತ್ತಿರುವಂತಹ ನಾಲ್ಕಾರು ಮಂದಿಗೆ ಹೊಟ್ಟೆಗೆ ಹಿಟ್ಟಿಲ್ಲದಂತೆ ಆಗ್ತದೆ ಎನ್ನುವಂತಹ ಕನಿಷ್ಠ ಕಲ್ಪನೆಯೂ ಇಲ್ಲದೆ ತರಿಂದಲೂ ಸಹಿತ ಸದೃಢವಾದಂತಹ ಭಾರತವನ್ನ ಕಟ್ಟುವುದಕ್ಕೆ ಅಸಾಧ್ಯ. ಯುವಕರೆಂದರೆ ಪರಮಾಣು ಶಕ್ತಿ ಇದ್ದಂತದೆ. ಆದರೆ ಅದರ ಪ್ರತಿಕೂಲ ಉಪಯೋಗವನ್ನ ಮಾಡಿಕೊಂಡದ್ದೇ ಹೌದು ಅಂತಾದ್ರೆ ಪರಮಾಣು ಬಾಂಬ್ ಕೂಡ ನೋಡಿಕೊಳ್ತೇವೋ, ಅವರ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬರುವಂತೆ ಮಾಡ್ತೇವೋ, ಆ ರೀತಿಯಲ್ಲಿ ನಮ್ಮ ದೇಶವು ವೈದ್ಯರು ಪುರುಷರು ಮತ್ತು ಮಹಿಳೆಯರೆಂಬಂತಹ ಭೇದವಿಲ್ಲದೆ ಹಗಲು ರಾತ್ರಿ ದುಡಿಯುತ್ತಾ ಇದ್ದಾರೆ. ಈ ನಾಣ್ಯದ ಇನ್ನೊಂದು ಮುಖವೂ ಸಹ ಬಹಳ ವಿಕೃತವಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯುವಜನತೆ ಕಾರಣ ಏನು? ಇಂಥ ಕಾರ್ಯಗಳಲ್ಲಿ ತೊಡಗಿರುವವರು ನಮ್ಮ ಅಶಿಕ್ಷಿತ ಯುವಕರೇ ಅಥವಾ ಶಿಕ್ಷಿತ ಯುವಕರೇ? ಅಥವಾ ಯುವಕರು ದಿನದಿಂದ ದಿನಕ್ಕೆ ಇಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾ ಇರುವಂತಹದ್ದು ಕಂಡು ಬರ್ತಾ ಇದೆ. ಇವರು ನಮ್ಮ ದೇಶದ ಹೆಸರನ್ನ ಹಾಳು ಮಾಡುವುದಕ್ಕಾಗಿ ಷಡ್ಯಂತರವನ್ನ ರಚಿಸ್ತಾ ಇದ್ದಾರೆ. ಹಿಂದೆ ನಡೆದ ಅನೇಕ ಸುಶಿಕ್ಷಿತವಾದಂತಹ ಯುವಕರು ಸಹಿತ ಈ ಎಲ್ಲ ಘಟನೆಗಳಿಗೆ ಕಾರಣರಾಗಿದ್ದಾರೆ. ಕೆಲವು ಅಥವಾ ಬೇರೆ ಮನೆಯನ್ನ ಮಾಡಿಕೊಡುವುದರ ಮೂಲಕವಾಗೋ ಅವರಿಂದ ಬೇರೆಯಾಗಿ ಉಳಿಯುತ್ತಾರೆ. ನಮ್ಮನ್ನ ಈ ಭಾರತಕ್ಕೆ ಯುವ ಜನತೆ ಅಲ್ಲ ನಮ್ಮನ್ನ ಯುವ ಶಕ್ತಿ ಎಂದು ಕರೆದಿದ್ದಕ್ಕಾಗಿ ಅಥವಾ ನಾವು ಅವರಿಂದ ಜನಿಸಿದ್ದಕ್ಕಾಗಿ ಕುಟುಂಬವನ್ನ ಗೌರವಿಸಬೇಕು. ಭಾರತ ಕುಟುಂಬ ಎನ್ನುವಂತಹ ಒಂದು ನೆಲೆಗಟ್ಟಿನಿಂದಲೇ ಬಂದಂತದ್ದು. ಭಾರತದಲ್ಲಿ ಪ್ರೀತಿ ನಮಗೆ ಸಾಧ್ಯವಾಗುವಷ್ಟರ ಮಟ್ಟಿನಲ್ಲಿ ನಾವು ಕುಟುಂಬದೊಂದಿಗೆ ಒಳ್ಳೆಯದಾದಂತಹ ಒಂದು ಸಂಬಂಧವನ್ನ ಭಾರತದಲ್ಲಿ ಯುವಕರ ಸಂಖ್ಯೆ ಅತ್ಯಂತ ಹೆಚ್ಚು. ಒಟ್ಟು ಜನಸಂಖ್ಯೆಯ ಸುಮಾರು 65% ಭಾಗಿಯನ್ನ ಹೊಂದಿದಂತಹ ರಾಷ್ಟ್ರ ಎಂದು ಹೇಳಬಹುದು. ಹಾಗಾದರೆ ದೇಶವು ತಮ್ಮಲ್ಲಿಯ ಈ ಯುವಶಕ್ತಿಯನ್ನ ಶಕ್ತಿಶಾಲಿ ಹಾಗೂ ಆತ್ಮನಿರ್ಭರ ಭಾರತದಂತಹ ನಿರ್ಮಾಣದಲ್ಲಿ ಅದರ ಉಚಿತವಾದಂತಹ ಉಪಯೋಗಗಳನ್ನ ಜಾತಿ ಮತ ಎನ್ನುವಂತಹ ಭೇದವನ್ನ ನಾವು ಮಾಡದೆ ಯುವಶಕ್ತಿಗಳೆಲ್ಲ ಒಟ್ಟಾಗಿ ನಿಂತೆವು ಅಂತಾದ್ರೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಈ ಯುವಶಕ್ತಿಗಳಲ್ಲಿ ಜಾತಿ ಮತ ಪಂಥ ಎನ್ನುವಂತಹ ವಿಶರಣವಾಗಿ ಕಾಣಿಸ್ತಾ ಇದೆ. ಆದ್ದರಿಂದ ಇಂತಹ ಒಂದು ಯೋಚನೆಗಳನ್ನ ನಾವು ನಮ್ಮ ತಲೆಯಿಂದ ಮೊದಲು ತೆಗೆಯಬೇಕು. ಅಂದ್ರೆ ಇದು ನನ್ನಿಂದಲೇ ಶುರು ಆಗಬೇಕು. ಯಾಕೆ ಅಂತ ಕೇಳಿದ್ರೆ ನಾವು ಬೇರೆಯವರಿಗೆ ಹೇಳುವುದಕ್ಕಿಂತ ಯುವಕರಾಗಿದ್ದಾಗ ರಚಿಸಿದಂತಹ ಸಮಾಜವೇ ನಡೆದುಕೊಂಡು ಬರ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಅವರು ಈ ಸಂದರ್ಭದಲ್ಲಿ ಆಡಿದ ಬಗೆಗಿನ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಂತಹ ಯುವಕರಿಂದ ಮಾತ್ರ ಸ್ವಾತಂತ್ರ್ಯದ ಪರಿಕಲ್ಪನೆ ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಕೇವಲ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದರೆ ಮಾತ್ರ ಸಾಕಾಗುವುದಿಲ್ಲ. ನಮ್ಮಲ್ಲೇ ಇರುವಂತಹ ಬ್ರಿಟಿಷರು ಭ್ರಷ್ಟಾಚಾರ ಮೋಸ ವಂಚನೆ ಸಮಾ ಬ್ರಿಟಿಷರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಸಹಿತ ಅದಕ್ಕೆ ಇನ್ನು ಹಿಂದೇಟು ಹಾಕುತ್ತಾನೇ ಇದೆ. ಇಲ್ಲದೇ ಇದ್ರೆ ಇಷ್ಟು ದಿನಕ್ಕೆ ನಮ್ಮ ಭಾರತ ಎನ್ನುವಂತಹ ಕನಸನ್ನ ಈಡೇರಿಸುವುದಕ್ಕಾಗಿ ಒಗ್ಗೂಡಬೇಕು. ಕೇವಲ ನಮ್ಮ ಕುಟುಂಬದ ಹೆಣ್ಣು ಮಕ್ಕಳಲ್ಲದೆ ಇಡೀ ದೇಶವತ್ತ ಎನ್ನುವಂತಹದ್ದು ಅಭಿವೃದ್ಧಿಯ ಪಥದಲ್ಲಿ ಸಾಗುವಲ್ಲಿ ಯಾವುದೇ ಸಂದೇಹವಿಲ್ಲ. ಜತೆಗೆ ನಮ್ಮಲ್ಲಿರುವಂತಹ ಬಡತನ ಅನಕ್ಷರತೆ ನಿರುದ್ಯೋಗದಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಹೊಡೆದೋಡಿಸಬೇಕು.